ಡೇವಿಡ್ ಕಾಪರ್ಫೀಲ್ಡ್ನ ಜೀವನ ವೃತ್ತಾಂತ ಮತ್ತು ಅನುಭವಗಳು, ಕಾದಂಬರಿಯ ಕನ್ನಡ ಭಾವಾನುವಾದ ಎ ಪಿ ಸುಬ್ಬಯ್ಯ, ಮೂಲ ಇಂಗ್ಲಿಷ್ನಲ್ಲಿ ಚಾರ್ಲ್ಸ್ ಡಿಕನ್ಸ್. ಅಧ್ಯಾಯ 7, ಸೆಲಂ ಶಾಲೆಯಲ್ಲಿ ನನ್ನ ಪ್ರಥಮ ಅರ್ಧ ವರ್ಷ. ಮರುದಿನ ವಿಧಿವತ್ತಾಗಿ ಶ್ರದ್ಧಾಪೂರ್ವಕವಾಗಿ ಶಾಲೆ ಪ್ರಾರಂಭವಾಯಿತು. ವಿದ್ಯಾರ್ಥಿಗಳು ಮಾತು ನಗೆಗಳಿಂದ ಆವರಣವನ್ನೆಲ್ಲ ಹುರುಪುಗೊಳಿಸುತ್ತಿದ್ದರು. ಈ ರೀತಿ ಒಂದು ವಿಧದಲ್ಲಿ ಬೋರ್ಗರೆಯುತ್ತಿದ್ದ ಕ್ಲಾಸುಗಳು ಹಠಾತ್ತಾಗಿ ಸ್ಮಶಾನ ಸದೃಶವಾದ ನಿಶ್ಶಬ್ದತೆ ತಾಳಿದ್ದು ಕಂಡು ನಾನು ಬಾಗಿಲ ಕಡೆಗೆ ನೋಡಿದೆ. ಅಲ್ಲೇ ಆಗತಾನೆ ಮಿಸ್ಟರ್ ಕ್ರೀಕಲರು ಟಂಗೆ ಸಮೇತರಾಗಿ ಬಂದು ನಿಂತಿದ್ದರು. ಕಟ್ಟುಕತೆಯ ರಾಕ್ಷಸ ತನ್ನ ಸರೆಯಾಳುಗಳನ್ನು ಭಕ್ಷಿಸುವ ಮೊದಲು ಅವರನ್ನೆಲ್ಲ ನಿಂತು ನೋಡಿ ಸಂತೋಷ ಪಡುವಂತೆ ಮಿಸ್ಟರ್ ಕ್ರೀಕಲರು ನಮ್ಮನ್ನು ಅಧಿಕಾರ ಮತ್ತತೆಯ ಆನಂದದಿಂದ ನೋಡಿ ಸಂತೋಷ ಪಡುತ್ತಿದ್ದರು. ಮಿಸ್ಟರ್ ಕ್ರೀಕಲರ ರೂಪವು ಅಲ್ಲಿನ ಸನ್ನಿವೇಶವು ಕಥೆಯ ರಾಕ್ಷಸನ ರೂಪ ಸನ್ನಿವೇಶಗಳಿಗಿಂತ ಭಯಂಕರವಾಗಿದ್ದವು. ಮಕ್ಕಳೇ, ಶಬ್ದ ಮಾಡಬೇಡಿರಿ ಎಂದು ಟಂಗೆ ಆರ್ಭಟಿಸಿದುದು ಕೇವಲ ಸಾಂಪ್ರದಾಯಿಕ ಘೋಷಣೆಯಾಗಿತ್ತೇ ಹೊರತು ಹಾಗೆ ಎಚ್ಚರಿಸುವ ಅಗತ್ಯವೇ ಇಲ್ಲದಿದ್ದಷ್ಟರ ನಿಶ್ಶಬ್ದ ಪರಿಸ್ಥಿತಿ ಅಲ್ಲಿತ್ತು. ಮಿಸ್ಟರ್ ಕ್ರೀಕಲರು ಮಾತಾಡಿದ್ದನ್ನು ನಾವೆಲ್ಲ ಕಂಡೆವು. ಜೊತೆಯಲ್ಲೇ ಟಂಗೆಯ ವಚನಗಳನ್ನು ಕೇಳಿದೆವು. ಅಂದಿನ ಪೀಠಿಕಾ ವಚನಗಳು ಈ ತರನಾಗಿದ್ದವು: ಮಕ್ಕಳೇ, ಹೊಸ ವರ್ಷಾರಂಭವು ಈ ದಿನವೇ ಆಗಿದೆ. ನೀವು ನಿಮ್ಮ ಪಾಠಗಳನ್ನು ಹೊಸ ಹುರುಪಿನಿಂದ ಕಲಿಯತಕ್ಕದ್ದು. ನಿಮಗೆ ಕಲಿಯುವ ಹುರುಪು ಕಡಿಮೆಯಾದರೆ ನನಗೂ ನನ್ನ ಬೆತ್ತಕ್ಕೂ ಹುರುಪು ಹೆಚ್ಚುವುದು. ನಾನು ನಿರ್ದಾಕ್ಷಿಣ್ಯವಂತನು, ತಿಳಿಯಿತೇ? ಪಾಠಗಳನ್ನು ನೀವು ಆಲಸತನದಿಂದ ಮರೆತು ಮನಸ್ಸಿನಿಂದ ಮಾಸಿಕೊಳ್ಳಬಹುದಾದರೂ ನನ್ನ ಬೆತ್ತದಿಂದ ನಿಮ್ಮ ಬೆನ್ನಿನಲ್ಲಾಗುವ ಕಲೆಗಳು ಮಾಸಲಾರವು. ತಿಳಿಯಿತೇ? ಸರಿ, ಪಾಠಗಳು ಪ್ರಾರಂಭವಾಗಲಿ. ಈ ಭಾಷಣವಾದ ನಂತರ ಅವರು ನನ್ನ ಹತ್ತಿರ ಬಂದು ನಿಂತು ಬೆತ್ತವನ್ನು ತೋರಿಸಿ, ಹೇಗೆ ಈ ಬೆತ್ತ ಚುರುಕಾಗಿದೆಯೇ ಎಂದು ಕೇಳುತ್ತಾ ನನ್ನ ಶರ್ಟನ್ನು ಎತ್ತಿ ಹಿಡಿದುಕೊಂಡು ಬೆನ್ನಿಗೆ ಹೊಡೆಯಲಾರಂಭಿಸಿದರು. ಒಂದು ಹಲ್ಲಿನ ರುಚಿ ಹೇಗೆ? ಎರಡು ಹಲ್ಲಿನ ರುಚಿ ಹೇಗೆ? ಕಚ್ಚಿದ ಮಾಂಸದ ರುಚಿ ಹೇಗೆ? ಕಚ್ಚಿದರೆ ಹೇಗಾಗುತ್ತೆ ಗೊತ್ತಾಯಿತೇ ಎಂದನ್ನುತ್ತಾ ಪ್ರತಿ ವಾಕ್ಯಕ್ಕೆ ಒಂದರಂತೆ ಕೆಲವು ಸಾತಿ ಎರಡರಂತೆ ಬೆತ್ತದಿಂದ ಹೊಡೆದು ಸೆಲಂ ಶಾಲೆಯ ರುಚಿ ತೋರಿಸಿದರು. ಪೆಟ್ಟಿನ ನೋವು ಭಾರಗಳಿಂದ ಮೈ ಬಿಸಿಯಾಯಿತು ಮತ್ತು ಕಣ್ಣಲ್ಲಿ ನೀರು ಸುರಿಯಲಾರಂಭಿಸಿತು. ಶಾಲಾರಂಭದ ದಿನ ಈ ವಿಧದ ವೈಯಕ್ತಿಕವಾದ ಮರ್ಯಾದೆ ನನಗೆ ಮಾತ್ರ ಲಭಿಸಿದುದಲ್ಲ, ಶಾಲೆಯಲ್ಲಿದ್ದ ಬಾಲಕರಲ್ಲಿ ಅರ್ಧಾಂಶದಷ್ಟು ಬಾಲಕರಿಗೂ ಲಭಿಸಿತು. ಮಧ್ಯಾಹ್ನದೊಳಗೆ ಎಲ್ಲರೂ ಮೈಕೈ ಉಜ್ಜಿಕೊಂಡು ಅಲ್ಲಲ್ಲಿ ದುಃಖಿಸಿ ಅಳುತ್ತಿದ್ದರು. ಮೃದು ಚರ್ಮವಿದ್ದು ಉರುಟುರುಟಾಗಿ ಬೆಳೆದಿದ್ದವರ ಮೇಲೆ ಈ ವಿಧದ ಪ್ರಯೋಗ ಮಾಡಲಂತೂ ಮಿಸ್ಟರ್ ಕ್ರೀಕಲರಿಗೆ ಬಹಳವಾದ ಉತ್ಸಾಹವೇ ಇತ್ತು. ಅಂಥ ಒಂದು ಉತ್ಸಾಹ ಒಂದು ಆವೇಶವೇ ಆಗಿ ಪರಿಣಮಿಸುವುದೂ ಇತ್ತು. ಆ ಮೂರ್ಖನನ್ನು ಜ್ಞಾಪಿಸಿಕೊಂಡಾಗಲೆಲ್ಲ ನನ್ನ ರಕ್ತ ಬಿಸಿಯೇರುತ್ತದೆ. ಅನಾಥ ಆರ್ತ ಬಾಲಕರು ಆ ಕ್ರೂರ ದೇವತೆಗೆ ಬಲಿಯಾಗಿ ಪುಡಿ ಹೊಂದುತ್ತಿದ್ದ ಕ್ರಮವನ್ನು, ವಿದ್ಯೆಯ ವಿಷಯದಲ್ಲಿ ಅವನಿಗಿದ್ದ ಅಲ್ಪತರದ ಜ್ಞಾನವನ್ನು, ಇಂತಹ ಜವಾಬ್ದಾರಿ ಸ್ಥಾನಗಳ ಕುರಿತಾಗಿ ಅವನಿಗಿದ್ದ ಇತರ ಅಯೋಗ್ಯತೆಯನ್ನೂ ಗ್ರಹಿಸಿದರೆ ನಮ್ಮ ಸಮಾಜ ಸ್ವಲ್ಪವೂ ಆಲೋಚಿಸದೆಯೇ ಅಂತಹ ಅಯೋಗ್ಯರ ವಶಕ್ಕೆ ತಮ್ಮ ಎಳೆ ಬಾಲಕರನ್ನು ಒಪ್ಪಿಸಿ ಆ ವಿಧದಲ್ಲಿ ತಮ್ಮ ಮುಂದಿನ ಸಮಾಜವನ್ನೇ ಹಾಳು ಮಾಡುತ್ತಿದೆಯಲ್ಲ ಎಂದು ವ್ಯಸನವಾಗುವುದು. ನೆಲ ಜಲಗಳ ಸೈನ್ಯಗಳ ಮಹಾಧಿಕಾರಿಗಳು ತಮ್ಮ ಕೈಯೊಳಗಿನ ತರಬೇತಿಗಾಗಿ ಬರುವ ಸೈನಿಕರನ್ನು ತಮ್ಮ ಅಜ್ಞತೆ ಅಯೋಗ್ಯತೆಗಳಿಂದ ಹಾಳು ಮಾಡುವಾಗ ಆಗುವ ದೇಶದ್ರೋಹಕ್ಕಿಂತ ಹೆಚ್ಚಿನ ದೇಶದ್ರೋಹ ಇಂಥ ಉಪಾಧ್ಯಾಯ ವರ್ಗ ತಮ್ಮಲ್ಲಿಗೆ ಬಂದ ಬಾಲಕರ ಮಿದುಳನ್ನು ಹಾಳು ಮಾಡುವುದರಿಂದ ಆಗುತ್ತದೆ ಎಂದು ನನ್ನ ಅಭಿಪ್ರಾಯ. ಕ್ಲಾಸಿನ ಒಂದು ತುದಿಯಲ್ಲಿ ಮಿಸ್ಟರ್ ಕ್ರೀಕರ್ ಕುಳಿತುಕೊಳ್ಳುತ್ತಿದ್ದರು. ಒಬ್ಬ ಹುಡುಗನನ್ನು ಬಡಿದಪ್ಪಳಿಸಿದ ನಂತರ ಮತ್ತೊಬ್ಬನನ್ನು ಬಡಿಯುತ್ತಿದ್ದರು. ಟಂಗೆ ಬಾಲಕರನ್ನು ಕ್ರಮಬದ್ಧವಾಗಿ ಒಬ್ಬನಾದ ನಂತರ ಒಬ್ಬನಂತೆ ಕಳುಹಿಸಿಕೊಡುತ್ತಿದ್ದನು. ಬಾಲಕರು ಪ್ರಶ್ನೆಗಳಿಗೆ ಉತ್ತರ ಕೊಡಲಾರದೆ ಸೋಲಬೇಕೆಂಬ ಉದ್ದೇಶದಿಂದಲೇ ಆ ನಮೂನೆಯ ಪ್ರಶ್ನೆ ಹಾಕುವುದು, ಈ ರೀತಿ ಅವರನ್ನು ಸೋಲಿಸಿ ಹೊಡೆಯುವುದು ಅವರ ಮುಖ್ಯ ಕೆಲಸವಾಗಿತ್ತು. ಮಿಸ್ಟರ್ ಕ್ರೀಕಲರ ಮನೆಯ ಸಾಧಾರಣ ಎಲ್ಲ ಕಿಟಕಿಗಳಿಂದಲೂ ನಮ್ಮ ಆಟದ ಮೈದಾನವನ್ನು ಕಾಣಬಹುದಾದಂತೆ ಮನೆಯ ಕಿಟಕಿಗಳಿದ್ದವು. ಸ್ಟಿಯರ್ ಫೋರ್ತನೊಬ್ಬನನ್ನು ಬಿಟ್ಟು ಇತರ ಎಂಥ ಬಾಲಕನೇ ಆದರೂ ಎಂಥ ಆವೇಶಭರಿತ ನಗೆ ಹಾರಾಟಗಳಲ್ಲೇ ಇದ್ದರೂ ಮಿಸ್ಟರ್ ಕ್ರೀಕಲರ ತಲೆಯ ಅತಿ ಚಿಕ್ಕ ಭಾಗವನ್ನೇ ಕಂಡದ್ದಾದರೂ ಆ ಕೂಡಲೇ ಅವನ ಉತ್ಸಾಹ ಹಾರಾಟವೆಲ್ಲ ನಿಂತು ಬಿಡುತ್ತಿದ್ದವು. ನಾವು ಯಾವ ಕಡೆಗೆ ಮುಖ ಹಾಕಿಕೊಂಡಿದ್ದರೂ ಮಿಸ್ಟರ್ ಕ್ರೀಕಲರ ದೃಷ್ಟಿ ನಮ್ಮ ಮೇಲೆ ಇದೆ ಎಂದು ನಮ್ಮ ನಂಬಿಕೆ. ಅವರು ಅವರ ಮನೆಯಲ್ಲಿ ಇದ್ದರೂ ಇರದಿದ್ದರೂ ಅವರು ಆ ಕನ್ನಡಿ ಕಿಟಕಿಗಳ ಮೂಲಕ ನಮ್ಮನ್ನು ನೋಡಬಲ್ಲರೆಂಬ ನಮ್ಮ ತಿಳಿವಳಿಕೆ ಆ ಕನ್ನಡಿಗಳಿಗೂ ಸಹ ಕ್ರೀಕಲರಷ್ಟೇ ನಮ್ಮನ್ನು ಭಯಗೊಳಿಸುವ ಶಕ್ತಿಯನ್ನು ಕೊಟ್ಟಿತ್ತು. ಒಂದು ದಿನ ನಮ್ಮ ಆಟದ ಚೆಂಡು ಮಿಸ್ಟರ್ ಕ್ರೀಕಲರ ಕಿಟಕಿಯ ಕನ್ನಡಿಯನ್ನು ಅಕಸ್ಮಾತ್ ಆಗಿ ಪುಡಿ ಮಾಡಿದಾಗ ಆ ಪ್ರಸಂಗದಲ್ಲಿ ಗುರಿಯಾಗಿ ಸಿಕ್ಕಿದ ಟ್ರೇಡಲ್ಸನ್ನು ತುಂಬ ಪೆಟ್ಟು ತಿಂದಿರುತ್ತಾನೆ. ಆ ಪೆಟ್ಟು ಟ್ರೇಡಲ್ಸನಿಗಾದ್ದರಿಂದ ಮಾತ್ರ ಸದಾ ಹರ್ಷಚಿತ್ತತೆಯಿಂದ ಇರುವ ಅವನ ಸ್ವಭಾವದಿಂದ ವಿಶೇಷ ಯಾರಿಗೂ ಅದರ ನೋವು ಅಥವಾ ವೈಪರೀತ್ಯ ತಿಳಿಯಲಿಲ್ಲ. ತನ್ನ ದುಃಖ ಶಮನಕ್ಕಾಗಿ ಅವನು ಕಾಗದದ ಚೂರುಗಳಲ್ಲೂ ಸ್ಲೇಟಿನಲ್ಲೂ ತುಂಬ ಆಸ್ತಿ ಪಂಜರಗಳ ನಕ್ಷೆ ಬಿಡಿಸಿ ಪೆಟ್ಟು ತಿಂದ ವರದಿಯನ್ನು ತನ್ನ ಚಿಕ್ಕಪ್ಪನಿಗೆ ಬರೆದು ದುಃಖವನ್ನೂ ನೋವನ್ನೂ ಮರೆತನು. ನಮ್ಮ ಶಾಲಾ ವಠಾರದಲ್ಲೆಲ್ಲ ಅತ್ಯಂತ ದೊಡ್ಡ ಘನ ವ್ಯಕ್ತಿ ಅಂದರೆ ಸ್ಟಿಯರ್ಫೋರ್ತನು ಎಂದು ನಾನು ಗ್ರಹಿಸಿದ್ದೆ. ಸ್ಟಿಯರ್ಫೋರ್ತನ ಅನೇಕ ಮಹಾಗುಣ ಪ್ರಭಾವಗಳ ಜೊತೆಯಲ್ಲಿ ಅವನ ಟಿವಿ ಮರ್ಜಿಗಳು ಮಹತ್ತರದವೇ ಆಗಿದ್ದುವು. ಅವನು ಮಿಸ್ಟರ್ ಕ್ರೀಕಲ್ರ ಸಂಸಾರದೊಂದಿಗೆ ಇಗರ್ಜಿಗೆ ಹೋಗುವಾಗ ಕ್ರೀಕಲ್ರ ಮಗಳ ಕೈಯನ್ನು ಹಿಡಿದುಕೊಂಡು ಅವರಿಬ್ಬರು ಸರಿಸಮಾನರಾಗಿ ಟಿವಿಯಿಂದ ನಡೆದು ಹೋಗುತ್ತಿದ್ದ ಅಮೋಘ ದೃಶ್ಯವನ್ನು ನಾನೆಂದಿಗೂ ಮರೆಯೆನು. ಸ್ಟಿಯರ್ಫೋರ್ತನ ಅನಂತರದ ಎರಡನೇ ಸ್ಥಾನವನ್ನು ಮಿಸ್ಟರ್ ಶಾರ್ಪರಿಗೂ ಮಿಸ್ಟರ್ ಮೆಲ್ಲರಿಗೂ ನಾನು ಕೊಟ್ಟಿದ್ದೆ. ಅಷ್ಟೊಂದು ಜನ ವಿದ್ಯಾರ್ಥಿಗಳಿಗೆ ಜ್ಞಾನ ಒದಗಿಸುತ್ತಿದ್ದ ಅವರ ಜ್ಞಾನ ಭಂಡಾರವನ್ನು ಮೆಚ್ಚಿ ಮಾತ್ರ ಅವರಿಗೆ ಆ ಸ್ಥಾನವನ್ನು ಕೊಟ್ಟಿದ್ದೆ. ಒಂದು ದಿನ ನಾವು ಸಂಜೆಯ ಸಮಯ ಜೊತೆ ಸೇರಿ ಮಾತಾಡುತ್ತಿದ್ದಾಗ ಒಬ್ಬ ಹುಡುಗನನ್ನು ಒಂದು ಕಥೆಯ ಕಥಾನಾಯಕನಿಗೆ ಅವನು ಹೋಲುತ್ತಾನೆಂದು ನಾನು ಹೇಳಬೇಕಾಯಿತು. ನನ್ನ ಹೋಲಿಕೆಯನ್ನು ಕೇಳಿ ನನಗೆ ಕತೆ ಬರುತ್ತಿದೆ ಎಂದು ಸ್ಟಿಯರ್ಫೋರ್ತನು ತಿಳಿದು ನನ್ನಿಂದ ಕತೆ ಹೇಳಿಸುವ ಕೂಟವನ್ನೇ ಏರ್ಪಡಿಸಿದನು. ಸ್ಟಿಯರ್ಫೋರ್ತನಿಗೆ ನಿದ್ರೆ ಬಹು ಕಡಿಮೆ, ಅವನಿಗೆ ಮನೋರಂಜಕ ವಿಷಯಗಳೆಂದರೆ ಬಹು ಇಷ್ಟ. ಹೀಗಾಗಿ ನಾನು ಈ ಶಾಲೆಯಲ್ಲಿ ನನ್ನ ಪ್ರಥಮದ ಅರ್ಧ ವರ್ಷವಿಡೀ ಕತೆ ಹೇಳಿರುತ್ತೇನೆ. ಈ ಕತೆಗಳ ಕೂಟ ಏರ್ಪಾಡಾಗುವ ಸಮಯದಲ್ಲೇ ನಮ್ಮ ಮನೆಯಿಂದ ತಾಯಿ ಸ್ವಲ್ಪ ತಿಂಡಿ ಮತ್ತು ಒಂದೆರಡು ಕುಪ್ಪಿ ವೈನನ್ನು ಕಳುಹಿಸಿಕೊಟ್ಟಿದ್ದಳು. ತಿಂಡಿಯನ್ನು ಅದು ಬಂದ ದಿನವೇ ನಾವೆಲ್ಲ ಹಂಚಿಕೊಂಡು ತಿಂದೆವು. ಆದರೆ ವೈನನ್ನು ಸ್ಟಿಯರ್ಫೋರ್ತನು ನನಗಾಗಿ ಕಾದಿಟ್ಟಿದ್ದನು. ನಾನು ಕತೆ ಹೇಳಿ ಸ್ವರ ಬೀಳುವಾಗ ಸ್ವಲ್ಪ ಸ್ವಲ್ಪ ವೈನನ್ನು ನನಗೆ ಕೊಡುತ್ತಾ ನನ್ನ ಸ್ವರವನ್ನು ಕಾಪಾಡುವುದಕ್ಕಾಗಿ ಈ ವೈನ್ ಉಪಯೋಗಿಸಲಾಯಿತು. ನನಗೆ ಕತೆ ಹೇಳುವುದರಲ್ಲಿ ಬಹಳ ಆಸಕ್ತಿ ಇತ್ತು. ದಿನಗಳು ದಾಟಿದ ಹಾಗೆಲ್ಲ ನನ್ನ ವ್ಯಾಸಂಗದಲ್ಲಿ ನಾನು ಅಭಿವೃದ್ಧಿ ಪಡೆಯುತ್ತಾ ಬಂದೆನು. ಈ ಕಾರಣದಿಂದ ನಮ್ಮ ಗುಂಪಿನಲ್ಲಿ ನಾನೊಬ್ಬ ಗಣನೀಯ ವ್ಯಕ್ತಿಯಾಗತೊಡಗಿದೆ. ನಾನು ಕತೆ ಹೇಳುವಾಗ ಮೂಲ ಕತೆಗಳಿಗೆ ಎಷ್ಟೆಲ್ಲ ಕೂಡಿಸಿರುವೆ ಅಥವಾ ಅವುಗಳಿಂದ ಎಷ್ಟೆಲ್ಲ ಅಡಗಿಸಿರುವೆ ಎಂಬುದನ್ನು ಊಹಿಸಿ ನೋಡುವಾಗಲೇ ನನಗೆ ನಾಚಿಕೆಯಾಗುತ್ತದೆ. ನನ್ನ ಕತೆಗಳಲ್ಲಿ ದುಃಖ ಪ್ರಸಂಗಗಳು ಬಂದಾಗ ಅವುಗಳನ್ನು ಕೇಳುತ್ತಿದ್ದ ಮೃದು ಮನಸ್ಸಿನ ಟ್ರೇಡಲ್ಸನ್ನು ಒಮ್ಮೊಮ್ಮೆ ಹತ್ತು ಆ ಕೂಡ ಮನಃಶಾಂತಿಗಾಗಿ ಅಸ್ಥಿ ಪಂಜರಗಳ ನಕ್ಷೆಗಳನ್ನು ಬಿಡಿಸುತ್ತಿದ್ದನು. ಆದರೆ ಅದೇ ಟ್ರೇಡಲ್ಸನು ಸಂತೋಷ ಪ್ರಸಂಗಗಳನ್ನು ಕೇಳಿದಾಗ ಬಾಯಿ ಕಳೆದು ನಗಾಡುತ್ತಲೂ ಭಯಂಕರ ಪ್ರಸಂಗಗಳನ್ನು ಕೇಳಿದಾಗ ಹಲ್ಲು ಕಚ್ಚಿಕೊಂಡು ನಡುಗುತ್ತಲೂ ಇದ್ದನು. ಇಂಥ ಒಂದು ಸಂದರ್ಭದಲ್ಲಿ ಅಡಗಿ ಗಸ್ತು ತಿರುಗುತ್ತಿದ್ದ ಮಿಸ್ಟರ್ ಕ್ರೀಕಲ್ರ ಗಮನಕ್ಕೆ ಅವನು ಬಿದ್ದು ತುಂಬ ಪೆಟ್ಟು ತಿಂದದ್ದು ಉಂಟು. ಮಿಸ್ಟರ್ ಮೆಲ್ಲರು ನನ್ನನ್ನು ಕುರಿತು ವಿಶೇಷ ಗಮನ ಕೊಡುತ್ತಿದ್ದುದರಿಂದಲೂ ಸ್ಟಿಯರ್ಫೋರ್ತನ ಸಹವಾಸ ಮತ್ತು ಕಥಾ ಕಾಲಯಾಪನೆಗಳಿಂದ ನಾನು ಸ್ವಲ್ಪ ಸಂತೋಷದಿಂದಲೇ ಇರುತ್ತಿದ್ದುದರಿಂದಲೂ ನಾನು ಪಾಠಗಳನ್ನು ಚೆನ್ನಾಗಿ ಕಲಿಯುತ್ತಿದ್ದೆ. ನಾನು ಮಿಸ್ಟರ್ ಮೆಲ್ಲರನ್ನು ಎಷ್ಟೇ ಮರ್ಯಾದೆಯಿಂದ ಕಾಣುತ್ತಿದ್ದರೂ ಸ್ಟಿಯರ್ಫೋರ್ತನು ಮಾತ್ರ ಅವರನ್ನು ಬಹು ಹೀನವಾಗಿ ಕಾಣುತ್ತಿದ್ದನು. ಮತ್ತು ಸಂದರ್ಭ ದೊರಕಿದಾಗಲೆಲ್ಲ ಇದರಿಂದ ಅವನನ್ನು ಕುಚೇಷ್ಟೆ ಮಾಡಿಸುತ್ತಲೂ ಇದ್ದನು. ಒಂದು ದಿನ ಒಂದು ಸಂದರ್ಭದಲ್ಲಿ ಸ್ಟಿಯರ್ಫೋರ್ತನಿಗೂ ಮಿಸ್ಟರ್ ಮೆಲ್ಲರಿಗೂ ಒಂದು ವಿಧದ ವಾಗ್ಯುದ್ಧವಾಯಿತು. ಆ ಸಂದರ್ಭವನ್ನು ಇಲ್ಲಿ ಹೇಳಲೇಬೇಕಾಗಿದೆ. ಶನಿವಾರ ದಿನ ಮಧ್ಯಾಹ್ನದ ನಂತರ ಶಾಲೆಗೆ ರಜೆ ಕೊಡುವುದು ರೂಢಿಯಾಗಿದ್ದರೂ ಒಂದು ದಿನ ಮಿಸ್ಟರ್ ಕ್ರೀಕಲರಿಗಾಗಿ ಶನಿವಾರ ಮಧ್ಯಾಹ್ನವೂ ಶಾಲೆ ನಡೆಸಬೇಕಾಯಿತು. ಅವರು ಅಸೌಖ್ಯವಾಗಿದ್ದುದರಿಂದ ವಿದ್ಯಾರ್ಥಿಗಳು ಗೌಜು ಗದ್ದಲ ಮಾಡದಂತೆ ತಡೆಯಲೋಸ್ಕರ ಶಾಲೆ ನಡೆಸಲಾಗಿತ್ತು. ಮಿಸ್ಟರ್ ಮೆಲ್ಲರ ಕ್ಲಾಸಿನಲ್ಲಿ ಹುಡುಗರು ಗುಲ್ಲೆಬ್ಬಿಸಿ ಅವ್ಯವಸ್ಥೆಯನ್ನೇ ಉಂಟು ಮಾಡಿದರು. ಇದನ್ನೆಲ್ಲ ನೋಡುತ್ತಾ ಒಂದು ರೀತಿಯಲ್ಲಿ ಪ್ರೋತ್ಸಾಹಿಸುತ್ತಾ ನಿಂತಿದ್ದ ಸ್ಟಿಯರ್ಫೋರ್ತನನ್ನು ನೋಡಿ ಅವನಾದರೂ ಶಾಂತನಾಗಿರಬೇಕು, ಶಿಸ್ತಿನಿಂದಿರಬೇಕು ಎಂದು ಮಿಸ್ಟರ್ ಮೆಲ್ಲರು ನುಡಿದರು. ಅವರು ಎಷ್ಟೇ ಮರ್ಯಾದೆಯಿಂದಲೂ ಮಾತಾಡಿದರೂ ಸ್ಟಿಯರ್ಫೋರ್ತನು ಬಹು ನಿಕೃಷ್ಟ ರೀತಿಯಲ್ಲೇ ಉತ್ತರ ಕೊಡತೊಡಗಿದನು. ಕೊನೆಗೆ ನಿರ್ವಾಹವಿಲ್ಲದೆ, ಮಿಸ್ಟರ್ ಸ್ಟಿಯರ್ಫೋರ್ತ್, ನೀವು ಬುದ್ಧಿವಂತರು, ದೊಡ್ಡವರು, ದೊಡ್ಡವರ ಆಶ್ರಯವಿರುವವರು, ದಯಮಾಡಿ ಈ ಗಲಭೆ ನಿಲ್ಲಿಸಲು ನನ್ನೊಡನೆ ಸಹಕರಿಸಿ ಎಂದು ಮಿಸ್ಟರ್ ಮೆಲ್ಲರು ಅಂದರು. ಈ ಗಲಭೆ ಚರ್ಚೆಗಳನ್ನೆಲ್ಲ ದೂರದಿಂದ ಕೇಳುತ್ತಿದ್ದ ಮಿಸ್ಟರ್ ಕ್ರೀಕಲರು ಶಾಲೆಗೆ ಹಠಾತ್ತಾಗಿ ಪ್ರವೇಶಿಸಿ ಮಿಸ್ಟರ್ ಮೆಲ್ಲರನ್ನೇ ವಿಚಾರಣೆ ಮಾಡತೊಡಗಿದರು. ದೊಡ್ಡವರ ಆಶ್ರಯವಿರುವವರು ಎಂಬ ವಾಕ್ಯ ತಮಗೆ ಅಪಮಾನಕರವೆಂದು ಕೊನೆಗೆ ಅವರು ನಿರ್ಧರಿಸಿ ಮತ್ತು ಸ್ಟಿಯರ್ಫೋರ್ತನ ರುಜುವಾತುಗಳಲ್ಲಿ ಮಿಸ್ಟರ್ ಮೆಲ್ಲರು ನಿರ್ಗತಿಕರು, ತಾಯಿಯನ್ನು ಅನಾಥಾಶ್ರಮದಲ್ಲಿ ಸಾಕಲು ಬಿಟ್ಟವರು ಎಂದು ಮೊದಲಾಗಿ ತಿಳಿದು ಆ ಕೂಡಲೇ ಮಿಸ್ಟರ್ ಮೆಲ್ಲರನ್ನು ಶಾಲೆಯ ಉಪಾಧ್ಯಾಯ ಕೆಲಸದಿಂದ ಡಿಸ್ಮಿಸ್ ಮಾಡಿಬಿಟ್ಟರು. ಮಿಸ್ಟರ್ ಮೆಲ್ಲರು ತಿರುಕರು, ನೀಚರು ಮತ್ತು ತಮ್ಮ ಯೋಗ್ಯತೆಯನ್ನು ಆ ಮೊದಲೇ ತಿಳಿಸದಿದ್ದ ವಂಚಕರು ಎಂದು ಮೊದಲಾಗಿ ಮಿಸ್ಟರ್ ಕ್ರೀಕಲರು ಹೇಳುತ್ತಾ ತಮ್ಮ ಘನ ವಿದ್ಯಾನಿಲಯದಲ್ಲಿ ಭ್ರಷ್ಟತನ ಪಸರಿಸಿದಂತೆ ಸಮಯೋಚಿತವಾಗಿ ಕಾದುಕೊಂಡು ಗುಟ್ಟನ್ನು ರಟ್ಟುಪಡಿಸಿದುದಕ್ಕಾಗಿ ಸ್ಟಿಯರ್ಫೋರ್ತನನ್ನು ಹೊಗಳಿ ಹಸ್ತಲಾಘವವನ್ನಿತ್ತರು. ಆದರೆ ಮಿಸ್ಟರ್ ಮೆಲ್ಲರು ಡಿಸ್ಮಿಸ್ ಆದ ವಿಷಯದಲ್ಲಿ ಟ್ರೇಡಲ್ಸನು ನಾನು ದುಃಖಿಸುತ್ತಿದ್ದೆವು. ಮಿಸ್ಟರ್ ಮೆಲ್ಲರು ಅವರ ಪುಸ್ತಕಗಳನ್ನು ತೆಗೆದುಕೊಂಡು ನಮ್ಮೆದುರೇ ಶಾಲೆಯನ್ನು ಬಿಟ್ಟು ಅದರಲ್ಲೂ ನನ್ನನ್ನು ಹರಸುತ್ತಾ ಬಿಟ್ಟು ಹೋದದ್ದನ್ನು ಕಂಡು ಟ್ರೇಡಲ್ಸನ್ನು ಕಣ್ಣೀರು ಹಾಕಿದನು. ಇದನ್ನು ಕಂಡು ಮಿಸ್ಟರ್ ಕ್ರೀಕಲ್ರು ಊರಿಂದೂಡೇ ಮಿಸ್ಟರ್ ಮೆಲ್ಲರು ಡಿಸ್ಮಿಸ್ ಆದದಕ್ಕೆ ಸಂತೋಷ ಪಡುವಾಗ ದುಃಖ ಪಡೋ ಈ ಮೂರ್ಖನ್ಯಾರು ಎಂದು ಅಂದುಕೊಂಡು ಟ್ರೇಡಲ್ಸನನ್ನು ಚೆನ್ನಾಗಿ ಹೊಡೆದರು. ಮಿಸ್ಟರ್ ಕ್ರೀಕಲ್ರು ಅವರ ಮನೆಗೆ ಹೋದ ಕೂಡಲೇ ಟ್ರೇಡಲ್ಸನ್ನು ಹತ್ತಾರು ಅಸ್ಥಿ ಪಂಜರಗಳ ಚಿತ್ರ ಬಿಡಿಸಿ ತನ್ನ ಪೂರ್ವದ ಹರ್ಷ ಚಿತ್ರ ತೆಗೆಬಂದನು. ನಾನು ಸ್ಟಿಯರ್ಫೋರ್ತನ ಕುರಿತು ಸ್ವಲ್ಪ ಅಸಮಾಧಾನ ಪಟ್ಟುಕೊಂಡೆನು. ನಮ್ಮ ಶಾಲೆಯಲ್ಲಿನ ಇದೇ ಪ್ರಥಮ ಅರ್ಧ ವರ್ಷದಲ್ಲಿ ಜರುಗಿದ ಇನ್ನೊಂದು ವಿಶೇಷವೇನೆಂದರೆ ಯಾರ್ಮತ್ತಿನಿಂದ ಮಿಸ್ಟರ್ ಪೆಗಟಿ ಮತ್ತು ಹೇಮರು ನನ್ನನ್ನು ನೋಡಲು ಬಂದದ್ದು. ಅವರು ಬರುವಾಗ್ಗೆ ಬುತ್ತಿ ತಿಂಡಿ ಹಣ್ಣು ಮೊದಲಾದವುಗಳನ್ನು ನನಗಾಗಿ ತಂದಿದ್ದರು. ಅವರನ್ನು ನಾನು ನೋಡಲು ಹೋಗುವ ಮೊದಲು ನನ್ನನ್ನು ಚೆನ್ನಾಗಿ ಮೀಯಿಸಿ ಒಳ್ಳೆ ದುಸ್ತು ಮಾಡಿದ್ದರು. ಈ ಶಾಲೆಗೆ ಬಾಲಕರ ತಂದೆ ತಾಯಿಗಳು ಅಥವಾ ಸಂಬಂಧಪಟ್ಟವರು ತಮ್ಮ ಕಡೆಯ ಬಾಲಕರನ್ನು ನೋಡಲು ಬರುವಾಗಲೆಲ್ಲ ಇದೇ ರೀತಿ ಬಾಲಕರನ್ನು ಅಲಂಕರಿಸಿ ಕಳುಹಿಸುತ್ತಿದ್ದರು. ಶಾಲೆಯ ಏರ್ಪಾಡುಗಳನ್ನು ಬಂದವರು ಕಂಡು ಮೆಚ್ಚಿ ಪ್ರತಿದಿನವೂ ಹಾಗೆಯೇ ಏರ್ಪಾಡುಗಳಿವೆ ಎಂಬ ಟೊಳ್ಳಿನ ಪ್ರದರ್ಶನಕ್ಕಾಗಿ ಹೀಗೆ ಮಾಡುತ್ತಿದ್ದರು. ನಾನು ಸ್ಟಿಯರ್ಫೋರ್ತನಿಗೆ ಮಿಸ್ಟರ್ ಪ್ಯಾಗಟ್ಟಿ ಮತ್ತು ಹೇಮರ ಪರಿಚಯ ಮಾಡಿಕೊಟ್ಟೆನು. ಈ ಪರಿಚಯ ಮಾಡಿಕೊಡುವ ಸಂತೋಷದಲ್ಲಿ ಅವರ ಮನೆಯ ವಠಾರ, ಅವರ ಆದರಾತಿಥ್ಯ, ಸರಳತೆ ಮೊದಲಾದವುಗಳನ್ನೆಲ್ಲ ಹೃತ್ಪೂರ್ವಕವಾಗಿ ವರ್ಣಿಸಿ ಹೇಳಿದೆ. ಅವರ ಅನುಪಮ ಗುಣವರ್ಣನೆಯಂತೆಯೇ ನನ್ನ ಕಡೆಯ ಸ್ಟಿಯರ್ಫೋರ್ತನ ಗುಣವನ್ನೂ ಹೊಗಳಿದೆ. ಅವನು ನನ್ನ ಪರಮ ಸ್ನೇಹಿತ, ರಕ್ಷಕ, ಆದರ್ಶ ವಿದ್ಯಾರ್ಥಿ, ಪ್ರಾಯಕ್ಕೂ ಮೀರಿದ ಪ್ರಾಜ್ಞ, ವಿದ್ಯಾವಂತ ಎಂದು ಮೊದಲಾಗಿ ಉತ್ಸಾಹ ಬರದಲ್ಲಿ ವರ್ಣಿಸಿದೆ. ಈ ಪರಿಚಯದ ಸಂದರ್ಭದಲ್ಲಿ ಸ್ಟಿಯರ್ಫೋರ್ತನ ಸರಾಗವಾದ ವಿನಯಪೂರಿತ ಮಾತುಗಳನ್ನು, ಗಾಂಭೀರ್ಯ, ಹರ್ಷಚಿತ್ತತೆ ಮೊದಲಾದ ಆಕರ್ಷಣೀಯ ಗುಣಗಳನ್ನೂ ಕಂಡು ಮಿಸ್ಟರ್ ಪೆಗಟಿ ಮೆಚ್ಚಿ ಹೋದನು. ಸ್ಟಿಯರ್ಫೋರ್ತನ ಎಂದಾದರೂ ಯಾರ್ಮತ್ತಿಗೆ ಬಂದರೆ ತನ್ನ ಬಡ ಸಂಸಾರಕ್ಕೆ ಬಂದು ಭೇಟಿಯನ್ನು ಕೊಡಬೇಕಾಗಿ ವಿನಂತಿಸಿಕೊಂಡನು. ಈ ರೀತಿ 6 ತಿಂಗಳ ಕಾಲ ನಮ್ಮ ಶಾಲೆ ನಡೆಯಿತು. ನನ್ನನ್ನು ನಮ್ಮ ಮನೆಗೆ ಕರೆಸಿಕೊಳ್ಳುವುದೇ ಅಸಂಭವವೆಂದು ಹೆದರುತ್ತಿದ್ದ ನನಗೆ ಗೃಹಾಭಿಮುಖವಾಗಿ ಬಂಡಿಯನ್ನೇರಿ ಹೋಗುವ ಮಹದಾನಂದವೇ ಬಂದೊದಗಿತು. ಬಂಡಿಯಲ್ಲಿ ನಿದ್ರಿಸುತ್ತಲೂ ಸ್ವಪ್ನಗಳನ್ನು ಕಾಣುತ್ತಲೂ ಎಚ್ಚೆತ್ತು ಹಿಂದೆ ಬಂದಿದ್ದ ಸ್ಥಳಗಳನ್ನು ನೋಡಿ ನೆನಪಿಗೆ ತಂದುಕೊಳ್ಳುತ್ತಲೂ ಯಾರ್ಮತ್ತಿನವರೆಗೆ ಬಂದು ತಲುಪಿದೆನು. 7 ಮುಗಿಯಿತು.